ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಮಾವು ಬೇಸಾಯ ಕುರಿತು ಶ್ರೀ ಹನುಮಪ್ಪ ನಿಂಗಪ್ಪ ಸಿರುಂಡಿ ಅವರೊಂದಿಗೆ, ನಂತರ ಸಾವಯವ ಕೃಷಿಯಲ್ಲಿ ಕಲ್ಲಂಗಡಿ ಕೃಷಿ ಕುರಿತು ಶ್ರೀ ವೀರಯ್ಯ ಶಿವಯ್ಯ ಕುಕನೂರು ಅವರೊಂದಿಗೆ ಸಂದರ್ಶನಗಳನ್ನು ಕೇಳುವಿರಿ. ಆನಂತರ ಕೆಲವು ಕೃಷಿ ಗೀತೆಗಳು ಸಹ ಪ್ರಸಾರವಾಗಲಿವೆ ಇಂದಿನ ಕಾರ್ಯಕ್ರಮದಲ್ಲಿ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಹಾಗಾದರೆ ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಮಾವು ಬೇಸಾಯ ಕುರಿತು ಶ್ರೀ ಹನುಮಪ್ಪ ನಿಂಗಪ್ಪ ಸಿರುಂಡಿ ಅವರೊಂದಿಗೆ ಸಂದರ್ಶನದೊಂದಿಗೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳದ ಕಲ್ತಾವರೆಗೆರೆ ಗ್ರಾಮದ ಹನುಮಪ್ಪ ನಿಂಗಪ್ಪ ಸಿರುಡಿ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರು ತಮ್ಮ ಇರುವಂಥ ಜಮೀನಿನಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾವು ಬೆಳೆಯಲ್ಲಿ ಸಾಕಷ್ಟು ಉತ್ಪಾದನೆಯನ್ನು ಕೈಗೊಂಡಂಥ ರೈತ ಬಂದವರು. ಅವರ ಅನುಭವದ ನುಡಿಗಳನ್ನು ಕೇಳೋಣ. ಹನುಮಪ್ಪರೇ, ತಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸರ್. ಆರಂಭಿಕವಾಗಿ ತಾವು ಈ ಕೃಷಿ ಜೀವನಕ್ಕೆ ಕಾಲಿಟ್ಟಂಥ ಆ ದಿನಗಳ ಒಂದಷ್ಟು ನೆನಪು. ಸರ್, ನಾವು ಮೂಲತಃ ವ್ಯವಸಾಯದಲ್ಲೇ ಬಂದಿರತಕ್ಕಂಥ ಒಬ್ಬ ರೈತ ಸರ್. ಮತ್ತು ನಾವು ಶೇಂಗಾ, ಮೆಕ್ಕೆಜೋಳ, ಹೆಸರು, ಟೊಮೊಟೊ, ಮೆಣಸಿನಕಾಯಿ ಬೆಳೀತಾ ಇದ್ವಿ ಸರ್. ನಾವು ಈಗ ಒಂದು 2007-08 ಅಲ್ಲಿಂದ ನಾವು ಬದಲಾವಣೆ ಮಾಡಿದ್ವಿ ಸರ್. ಬೆಳೀತಕ್ಕಂಥ ಬೆಳೆ ನಾವು ಅಗ್ರಿಕಲ್ಚರ್ ಬಿಟ್ಟು ಅಲ್ಟಿಕಲ್ಚರಿಗೆ ಬಂದ್ವಿ ಸರ್. ಬೆಳೀತಕ್ಕಂಥ ಬೆಳೆ ಬದಲಾವಣೆ ತೊಗೊಂಡ್ವಿ. ದಾಳಂಬ್ರಿ ಮಾಡಿದ್ವಿ ಸರ್. ದಾಳಂಬ್ರಿ ಮಾಡಿ ಅದರಲ್ಲಿ ನಾವು ಮಿಶ್ರ ಬೆಳೆ ಅಂತೇಳಿ ಪಪ್ಪಾಯಿ ಮಾಡಿದ್ವಿ. ಮತ್ತು ಅದರಲ್ಲಿ ನಾವು ಮಾವು ಮಾಡಿದ್ವಿ, ಅಂದರೆ 25-25 ಸೈಜ್ ಲೈಫ್ ಲಾಂಗ್, ಅದು ಇಂಟ್ರ್ ಕ್ರಾಪ್ ಅಂತೇಳಿ ಬಿಡಾಳಂಬ್ರಿ ಮತ್ತು ಪಪ್ಪಾಯಿ ಮಾಡಿದ್ವಿ. ಅದು ಪಪ್ಪಾಯಿ ನಮಗೆ ಬೆಳೆ ಚೆನ್ನಾಗಿ ಬಂತು ಸರ್. ರೇಟಲ್ಲಿ ಸ್ವಲ್ಪ ತೊಂದರೆ ಆಯಿತು, ರೇಟ್ ನಮಗೆ ಸರಿಯಾದ ರೀತಿಯಿಂದ ರೇಟ್ ಸಿಗಲಿಲ್ಲ, ಅದರಲ್ಲಿ ಅಷ್ಟು ಕಷ್ಟ ನಮಗೆ ದುಡ್ಡು ಬಂತು. ಮತ್ತು ದಾಳಂಬ್ರಿ ನಾವು 2007 ನಾಟಿ ಮಾಡಿದ್ವಲ್ಲ, 8-9-10 ಅದು ಒಂದು ವೈರಸ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ ಬಂತು ಸರ್. ಅದು ಗಿಡ ಒಣಗೋಯಿತು ಮತ್ತು ಕಾಯಿ ಕೂಡ ಕ್ರ್ಯಾಕ್ ಬರಲಿಕ್ಕೆ. ಅದರಲ್ಲಿ ನಾವು ಭಾಳ ಲಾಸ್ ಆದ್ವಿ ದಾಳಂಬ್ರಿಯಲ್ಲಿ. ನಾವು ಅದು ಬೆಳೆ ತೊಗೊಳಕ್ಕಾಗಲಿಲ್ಲ, ಅದು ನಾವು ಮಾಡೋಕ್ಕೆ ಮತ್ತು ಅದು ಬ್ಯಾಕ್ಟೀರಿಯಾ ಬರೋಕ್ಕೆ ನಮ್ಮ ದುರದೃಷ್ಟ, ಅದರಲ್ಲಿ ಬೆಳೆ ಬರಲಿಲ್ಲ. ಅದನ್ನೇ ನಾವು 2010 ನಾವು ಕಿತ್ತುಬಿಟ್ವಿ ಸರ್ ಗಿಡನ. ಮತ್ತು ಮಾವು ಇಂಪ್ರೂವ್ ಮಾಡಿದ್ವಿ, ಮಾವು ಚೆನ್ನಾಗಿ ಬಂತು ಸರ್. 2011 ನಾವು ಕ್ರಾಪಿ ಬಿಟ್ಟಿವಿ, ಮಾವು ಕ್ರಾಪಿ ಬಿಟ್ವಿ. ನಾವು ಲೀಜಿಗೆ ತೋಟ ಕೊಟ್ಟಿವಿ ಸರ್, 1,00,000 ಲೀಜಿಗೆ ಕೊಟ್ಟಿವಿ ಸರ್. ಅವರೇ ಕಾಯ್ಕೋಬೇಕು, ಅವರೇ ನೀರು ಕಡಿಯೋಬೇಕು, ಅವರೇ ಹರ್ಕೋಬೇಕು. ಅವರು ಭಾಳ ಕಡಿಮೆ ಆಯಿತು. ಮತ್ತು ನೆಕ್ಸ್ಟ್ ವರ್ಷ ನಾವು ಅದೇ 1,00,000 ಕೊಡು ಅಂತ ಕೇಳಿದ್ರೆ ನಾವು ಕೊಡಲಿಲ್ಲ. ಮತ್ತು ನಾವು ಸ್ವಂತ ಮಾಡಿದ್ವಿ ಸರ್. ಅವ್ರು ನಾವು ಸ್ವಂತ ಮಾಡಿದ್ರೆ ನಮಗೆ ಅದರಲ್ಲಿ 2,00,000 ಆದಾಯ ಬಂತು ಸರ್. ತೋಟ ಯಾರಿಗೆ ಕೊಡಲಿಲ್ಲ, ನಾವೇ ಕಾಯಿ ಅರ್ದುಬಿಟ್ಟು ನಾವೇ ಹಣ್ಣು ಮಾಡಿ ನಾವೇ ಅರ್ದು ಕಾಯಿ ಕೂಡ ಮಾರ್ಕೆಟಿಗೆ ಕೊಡಿದ್ವಿ ಸರ್. ಅವಾಗ ನಮ್ಗೆ 2,00,000 ಲಾಭ ಬಂತು. ಅವ್ರು 1,00,000 ಕೇಳಿದ್ರೆ ನಮ್ಗೆ 2,00,000 ಲಾಭ ಸಿಕ್ತು, 1,00,000 ಹೆಚ್ಚಿಗೆ ಸಿಕ್ಕಿ ಸರ್. ಮತ್ತು ನಾವು ವರ್ಷ ಹಿಂಗೆ ನಾವೇ ಸ್ವಂತ ಮಾಡ್ಕೊಂತ ಬರ್ಕತ್ತೀವಿ. ಮತ್ತು ಈಗ ಒಂದು 2 ಧರ್ಮಸ್ಥಳದವರು ನಮ್ಗೆ ಭೇಟಿ ಕೊಟ್ಟರು. ಎಲ್ಲ ರೈತರಲ್ಲಿ ಒಗ್ಗೂಡಿಸ್ಕೊಂಡು ಒಂದು ಸಂಘ ಮಾಡಿದ್ವಿ ಸರ್. ಸಂಘ ಮಾಡಿ ಸಾವಯವದಲ್ಲಿ ನಾವು ತೊಡಗಿದ್ದೀವಿ ಇವಾಗ.